ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहाँ, परम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ರೂಪಕ, ಶಾಮಣ್ಣ, ಯಾವಾಗ್ಲೂ ಸೆಕೆ ಸೆಕೆ ಸೆಕೆ ಅಂತ ಹೇಳ್ತಾ ಇರ್ತೀಯ. ಈಗ ನೋಡಿದ್ರೆ ಅಲ್ಲಲ್ಲಿ ದೂರ ದೂರ ಮಳೆ ಬರ್ತಾ ಇದೆ, ಆದ್ರೂ ನಮ್ಮೂರ್ಗಂತೂ ಬರ್ಲಿಲ್ಲ. ಹೌದು ಶಾಮಣ್ಣ, ಮೋಡ ಆಗ್ತದೆ ಬೆಳಿಗ್ಗೆ ತಕ್ಷಣ, ಆಮೇಲೆ ಮಳೆನೆ ಬರುದಿಲ್ಲ. ಅದಕ್ಕೆ ನಾನು ಎಲ್ಲೋ ಹಾಡುದೆಲ್ಲ ಕೇಳ್ತಾ ಇದ್ದೆ, ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ ನಾಲ್ಕು ಹನಿಯ ಚೆಲ್ಲಿ ಅಂತ. ಹೌದು, ಹಾಗೆ ಆಗಿದೆ. ಈಗ ಈ ಮೋಡ ಸೆಕೆ ಇದರ ಕಥೆಗೆ ಜೊತೆ ಜೊತೆಗೆ ಸೀತಕ್ಕನು ಬಂದ ಹಾಗಿದೆ. ಹೌದು ಶಾಮಣ್ಣ, ಸೀತಕ್ಕನು ಬಂದಿದ್ದಾರೆ, ಈಗ ಮಕ್ಕಳಿಗೆಲ್ಲ ರಜೆ ಅಲ್ಲ. ಓಹೋ, ಸೀತಕ್ಕ ನಮಸ್ಕಾರ. ನಮಸ್ಕಾರ. ಮಕ್ಕಳದ್ದು ಏನು ಕಾರ್ಬಾರ್ ರಜೆದಲ್ಲಿ? ರಜೆ ಅಂದ್ರೆ ಈಗ ನಮ್ಮ ಮಕ್ಕಳಿಗಂದ್ರೆ, ನಮ್ಮ ಮಕ್ಕಳು ನೇವಿ ಸ್ಕೂಲ್ ಅಲ್ಲಿ ಹೋಗ್ತಾರಲ್ಲ, ಸರಿ, ಅವರಿಗೆ ಈಗ ಶಾಲೆ ಸ್ಟಾರ್ಟ್ ಆಗಿದೆ. ಓಹೋ, ಬೇಸಿಗೆಯಲ್ಲಿ ಒಂದು ತಿಂಗಳು ಶಾಲೆ ಇದೆ. ಏಪ್ರಿಲ್ ತಿಂಗಳು ಫುಲ್ ಶಾಲೆ ಹೋಗುದು, ಆಮೇಲೆ ಮೇ ಜೂನ್ ಮತ್ತೆ ರಜೆ ಇರ್ತದೆ, ಅಂದ್ರೆ ಎರಡು ತಿಂಗಳ ರಜೆ. ಈಗ ರೂಪಕ, ತುಂಬಾ ಶಾಲೆಗಳಲ್ಲಿ ಏನಂದ್ರೆ ಬೇಸಿಗೆಯಲ್ಲಿ ಈಗ ಏಪ್ರಿಲ್ ಮೇ ತಿಂಗಳಿನಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಕುಡಿಯುವ ನೀರಿನ ತೊಂದರೆಯೂ ಕೂಡ ಆಗ್ತದೆ ಅಂತೆ. ಹೌದು ಶಮಣ, ಎಷ್ಟು ಕಡೆ ನೀರೆಲ್ಲ ಹೋಗಿದೆ. ಯಾಕಂದ್ರೆ ಈಗ ಬಿಸಿ ಊಟ ಎಲ್ಲ ಮಾಡ್ಬೇಕಲ್ಲ, ಶಾಲೆ ಮಾಡಿದ್ರೆ ಸಾಕ, ಬಿಸಿ ಊಟ ಬೇಕು. ಮತ್ತೆ ಮನೆ ಕಡೆನು ನೀರು ಸ್ವಲ್ಪ ಕಡಿಮೆನೆ ಇದೆ. ಈಗ ಏಪ್ರಿಲ್ ಮೇ ದಲ್ಲಿ ಅಂದ್ರೆ ನೀರು ತುಂಬಾ ಕಡಿಮೆನೆ. ಅದಕ್ಕೆ ಏನ್ ಮಾಡುದು, ಏನ್ ಮಾಡುದು ಅಂತ ಗೊತ್ತಾಗುದಿಲ್ಲ. ರೂಪಕ್ಕ, ನನಗೆ ಆಶ್ಚರ್ಯ ಕಾಣೋದೇನು ಗೊತ್ತಾ, ಈ ಸೀತಕ್ಕನ ಮನೆ ಸುತ್ತಮುತ್ತೆಲ್ಲ ನೋಡಿದ್ದೇನೆ ನಾನು, ಬಾವಿ 200-300 ಅಡಿ ಆಳಕ್ಕೆ ಹೋಗ್ತದೆ, ಆದ್ರೂ ಕೂಡ ನೀರ್ ಸಿಗುದಿಲ್ಲ ಅಂತ. ಪಕ್ಕದಲ್ಲೇ ಬೆಟ್ಟ ಇದೆ, ಹುಲಿ ಚಿರತೆ ಓಡಾಡುವ ಜಾಗ ಅದು, ಮತ್ತರ ಬೆಟ್ಟದ ಜಾಗನೇ ಅದು ಸುತ್ತಮುತ್ತ, ಆದ್ರೂ ಕೂಡ ನೀರು ನಿಲ್ಲುವುದಿಲ್ಲ ಯಾಕೆ ಅಂತ. ಅಂದ್ರೆ ಮರಳಿನ ಪ್ರದೇಶ ಜಾಸ್ತಿ ಇರಬೇಕು, ಅಡಿಯಲ್ಲಿ ಬಂಡೆ ಕಲ್ಲು ಕಡಿಮೆ ಆದ್ರೆ ಮರಳು ಜಾಸ್ತಿ ಆದ್ರೆ ನೀರು ನಿಲ್ಲುವುದಿಲ್ಲ. ಈಗ ನಮ್ ಕಡೆ ಅಂತೂ ಅಷ್ಟಿದೆ, ಆದ್ರೆ ಬೇರೆ ಕಡೆ ಒಂದೊಂದ್ ಜಾಗದಲ್ಲಿ ಅಂದ್ರೆ ಒಂದೊಂದ್ ಪಾಯಿಂಟ್ಗೆ ನೀರೇ ಇರುವುದಿಲ್ಲ. ಅಂದ್ರೆ ಕಡಿಮೆ ಆಗ್ತಾ ಬಂದಿದೆ. ಮನೆ ಸೈಡ್ ಅಲ್ಲಿ ಇದಾರಲ್ಲ ನಮ್ ನೇಬರ್ ಅವರು, ಅವರಿಗೆ ಬಾವಿ ಇಲ್ಲ, ನಮ್ ಮನೆಗೆ ಬಂದು ನೀರು ತಗೊಂಡು ಹೋಗ್ತಾರೆ. ಅಂತೂ ಇರುವ ನೀರನ್ನ ಕಡಿಮೆ ಖರ್ಚು ಮಾಡುದು ಹೇಗೆ ಅಂತ ಯೋಚನೆ ಮಾಡಬೇಕು. ಈಗ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುವಾಗ ಆಗ್ಬಹುದು, ಬಟ್ಟೆ ತೊಳೆಯುವಂತಹ ಸಂದರ್ಭ ಆಗ್ಬಹುದು, ಸ್ನಾನ ಮಾಡುವಂತಹ ನೀರು, ಇದನ್ನೆಲ್ಲ ಮರುಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತ. ಈಗ ಮನೆಯ ಸುತ್ತಮುತ್ತ ಒಂದಷ್ಟು ತೆಂಗಿನ ಗಿಡನೋ ಏನೋ ಒಂದು ಗಿಡ ನೆಟ್ಟಿರ್ತೀವಿ ಹಣ್ಣಿನ ತರಕಾರಿಗಳದ್ದು, ಅಂತಹ ಗಿಡಗಳಿಗೆ ಈ ನೀರನ್ನ ಮರುಬಳಕೆ ಮಾಡಿದ್ರೆ ಅಂದ್ರೆ ಇರುವ ನೀರನ್ನ ಸದುಪಯೋಗ ಮಾಡಬಹುದು ಅಂತ. ಹೌದು, ಈಗ ನಾವು ಪಾತ್ರೆ ತೊಳೆದಿದ್ದಾಗಿರ್ಬಹುದು, ಬಟ್ಟೆ ತೊಳೆದಿದ್ ನೀರು, ಏನೋ ಒಂದು ಗಿಡಕ್ಕೆ ಹೋಗುವ ತರ ವ್ಯವಸ್ಥೆ ಮಾಡ್ಕೊಳ್ಬಹುದು. ಈ ಟೈಮಿಗೆ ನಾವು ಗಿಡಕ್ಕೆ ಅಂದ್ರೆ ಸಪರೇಟ್ ನೀರು ಹಾಕ್ಲಿಕ್ಕೆ ಆಗುದಿಲ್ಲ, ಅದೇ ನಾವು ಇದ್ರಲ್ಲಿ ಹಾಕ್ಬಹುದು. ಮತ್ತೊಂದು ರೂಪಕ, ಈಗ ಎಷ್ಟೋ ಜನರಿಗೆ ಈ ಸೋಪ್ ವಾಟರ್ ಅಂತ ಹೇಳ್ತೀವಲ್ಲ, ಬಟ್ಟೆ ತೊಳೆಯುವ ನೀರನ್ನ ಇದನ್ನ ನೇರವಾಗಿ ಗಿಡಕ್ಕೆ ಬಿಟ್ರೆ ಗಿಡಕ್ಕೆ ಏನಾದ್ರೂ ತೊಂದರೆ ಆಗ್ತದ ಅಂತ ಹೇಳಿ, ಅದಕ್ಕೆ ಒಂದು ಉಪಾಯ ಏನು ಅಂತಂದ್ರೆ, ಗಿಡದಿಂದ 1 ಅಡಿಯೋ 2 ಅಡಿಯೋ ದೂರದಲ್ಲಿ ಸಣ್ಣ ಒಂದು ಗುಂಡಿ ಮಾಡೋದು, ಆ ಗುಂಡಿಗೆ ಈ ನೀರನ್ನ ಬಿಟ್ಬಿಡೋದು. ಹಾಗೆ ಇತ್ತಲ್ಲ ಮುಂಚೆ ಶಾಮಣ್ಣ. ಹೌದು, ಈಗ ನಾವು ಎಲ್ಲಿಂದ ಬಳಸಿದ ನೀರು ಬರುತ್ತಲ್ಲ ಅಲ್ಲಿಂದ ಉದ್ದ ಒಂದು ಇದು ಮಾಡಿ ಒಂದು ಸಣ್ಣ ಕಾಲುವೆಯಾಗಿ ಮಾಡ್ತಿದ್ವಿ. ಆ ತಂಪು ಬೇರೆ ಎಲ್ಲ ಗಿಡಗಳಿಗೆ ಹೋಗ್ತಾ ಇತ್ತು. ಹಾಗೆ ಮಾಡ್ಬೇಕು ಸೀತಕ್ಕ, ಹಂಗೆ ಮಾಡ್ಬೇಕು. ಸರಿ, ಈಗ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಅಂತ ಹೇಳಿದೆಯಲ್ಲ, ಬೇಸಿಗೆ ರಜೆಯಲ್ಲಿ ಮಕ್ಕಳು ಏನ್ ಮಾಡ್ತಾರೆ? ಈ ಬೇಸಿಗೆಯಲ್ಲಿ ಒಂದು ಆಟ ಆಡುವುದಂತೂ ಬಹಳ ಕಷ್ಟ, ಬಹಳ ಕಷ್ಟ ಹೊರಗಡೆ. ಈಗಂತೂ ಮಕ್ಕಳಿಗೆ ಮೊಬೈಲ್ ಟಿವಿ ಅಷ್ಟೇ, ಹೊರಗಡೆ ಆಟ ಆಡ್ಲಿಕ್ಕೆ ಹೋಗುದೇ ಇಲ್ಲ. ಅದು ಶಾಲಾ ದಿನ ದಿವಸಗಳಲ್ಲೂ ಕೂಡ ಇರ್ತದೆ ಮೊಬೈಲ್ ಟಿವಿ. ಅದು ಬಿಟ್ಟು ಯಾವ ರೀತಿ ಮಕ್ಕಳನ್ನ ಬೇಸಿಗೆ ರಜೆಯಲ್ಲಿ ಕೇಳು, ಯಾಕಂದ್ರೆ ಬೇಸಿಗೆ ಶಿಬಿರಗಳು ಅಂತ ಇರ್ತವೆ. ಜೊತೆಗೆ ಬೇಸಿಗೆ ಶಿಬಿರಕ್ಕೆ ದುಡ್ಡು ಕೊಟ್ಟು ಅಥವಾ ಇನ್ನೊಂದು ಅಲ್ಲಿಗೆ ಹೋಗ್ಬೇಕು ಅಂತ ಇಲ್ಲ, ಮನೆಯಲ್ಲೇ ಬೇಸಿಗೆ ಶಿಬಿರವನ್ನ ಮಾಡ್ಕೊಳ್ಬಹುದು. ಈಗ ಮರ ಹತ್ತಿ ಆಟ ಆಡುದಾಗ್ಬಹುದು, ಅಥವಾ ಏನೋದು ಈ ಮಾವಿನ ಹಣ್ಣು ಹೇಕುದೆಲ್ಲ ಇರ್ತದಲ್ಲ, ಅದು ಒಂದು ರೀತಿಯಲ್ಲಿ ಶಿಬಿರ ಇದ್ದ ಹಾಗೆ ಒಂದು ಜೀವನ ಪಾಠವನ್ನು ಕಲಿಸ್ತದೆ ಅಂತ. ಮುಂಚೆ ಎಲ್ಲ ಮಕ್ಕಳಿಗೆ ಅಜ್ಜಿ ಮನೆ ಕರ್ಕೊಂಡು ಹೋಗ್ಬಿಡ್ತಿದ್ರು, ಆದ್ರೆ ಈಗ ಅಜ್ಜಿ ಮನೆ ಹಳ್ಳಿಗಳಲ್ಲಿ ಇಲ್ಲ. ಮನೆಯಲ್ಲೇ ಒಂದು ಆ ರೀತಿ ವಾತಾವರಣ ಸೃಷ್ಟಿ ಮಾಡ್ಕೊಂಡ್ರೆ ಈಗ ನಾವು ಅಡಿಗೆ ಮಾಡ್ತಾ ಇರ್ತೀವಿ, ಅಡಿಗೆ ಮನೆಯಲ್ಲಿ ಮಕ್ಕಳಿಗೆ ಎಷ್ಟೋ ಕಲಿಸೋದಿರ್ತದೆ. ಅಂದ್ರೆ ಈಗ ನಾವು ಏನೋ ಅಡಿಗೆ ಮಾಡ್ತಾ ಇರ್ತೇವೆ, ಇದ್ ಮಾಡೋದ್ ಹೇಗೆ, ನಾನೇ ಮಾಡ್ಕೊಡ್ತೇನೆ ಅಂತ ಮಾಡಿ ಕೊಡ್ಬೋದು. ಅಂದ್ರೆ ಶಾಲಾ ದಿವಸಗಳಲ್ಲಿ ಅವರಿಗೆ ಓದುದು ಬರೆಯುವುದು ಇಂಥದ್ದು ಇರ್ತದೆ. ಈ ರಜೆ ಇರ್ತದಲ್ಲ, ಒಂದೆರಡು ತಿಂಗಳು ರಜೆ ಇರ್ತದಲ್ಲ, ಈ ಸಂದರ್ಭದಲ್ಲಾದ್ರೂ ಹೊಸ ಹೊಸ ಅಡಿಗೆ ಮಾಡುದು ಹೇಗೆ, ಸಾಸಿವೆ ಕಾಳು ಅಂದ್ರೆ ಏನು, ಉದ್ದಿನ ಬೇಳೆ ಅಂದ್ರೆ ಏನು. ತುಂಬಾ ಹುಷಾರು ನನ್ ಮಗಳು, ಅಂದ್ರೆ ಅವಳಿಗೆ ಅಡಿಗೆ ಕೆಲಸದಲ್ಲಿ ನಂಗೆ ಸ್ವಲ್ಪ ಹೆಲ್ಪ್ ಮಾಡೋದು ಇಷ್ಟ ಆಗತ್ತೆ. ಬಂದ್ಕೊಂಡು ಅಮ್ಮ ನಾನೇನ್ ಮಾಡ್ಲಿ, ನಾ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದ್ರಲ್ಲಿ ಸ್ವಲ್ಪ ಹುಷಾರಿದ್ದಾಳೆ. ಸೀತಕ್ಕ, ಇಲ್ಲಿ ಮಗಳು ಮಗ ಅಂತ ಎಲ್ಲ ಭಿನ್ನ ಮಾಡಬಾರ್ದು, ಭೇದ ಮಾಡಬಾರ್ದು, ಎಲ್ಲರೂ ಕೂಡ ಕಲಿಬೇಕು ಅಂತ ಅಲ್ವಾ. ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳೋದು ಹೇಗೆ, ಮನೆಯಲ್ಲಿ ಗಿಡ ಇದು ಒರೆಸುವಂತದ್ದು ಅಥವಾ ಗುಡಿಸುವಂತದ್ದು ಇಂಥದ್ದೆಲ್ಲ ಮಾಡಬೇಕು ಅಂತ. ಮತ್ತೆ ಹೊಸ ಹೊಸ ಭಾಷೆ ಕಲಿಯುವುದಾಗ್ಬೋದು, ಹೊಸ ಹೊಸ ನಾಟಕ ಆಗ್ಬೋದು, ಯಕ್ಷಗಾನ ನಾಟ್ಯವಾಗ್ಬೋದು, ಇಂಥದ್ದನ್ನ ಕಲಿಯುವಂತಹ ಕೆಲಸವನ್ನು ಕೂಡ ಈ ಬೇಸಿಗೆ ರಜದಲ್ಲಿ ಮಾಡ್ಕೊಳ್ಬಹುದು. ಮತ್ತೆ ಅಜ್ಜಿ ಕತೆ ಎಲ್ಲ ಹೇಳ್ತಿದ್ರಲ್ಲ ಮುಂಚೆ, ಆ ಕತೆಯನ್ನ ಕೂಡ ಹೇಳ್ಬಹುದು. ಈಗ ನಾನಂತೂ ಅಂದ್ರೆ ನಮ್ಮ ಮಕ್ಕಳಿಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಬರೀ ಓದೋದು ಬೇಡ, ಸ್ವಲ್ಪ ಅಂದ್ರೆ ಹಾಡು ಹೇಳೋದು, ಆಮೇಲೆ ಏನಾದ್ರೂ ಪೇಂಟಿಂಗ್ ಮಾಡೋದು, ಆತರ ಏನಾದ್ರೂ ನೀವು ನಮ್ಗೆ ಅಂದ್ರೆ ನಮ್ಗೆ ಇದರಲ್ಲಿ ಎಷ್ಟು ನಮ್ದು ಕಲೆ ಇದೆ ಅದು ನೋಡ್ಬೇಕಲ್ಲ ನಾವು. ಆ ಟೈಪ್ ನೀವು ಏನಾದ್ರೂ ಇದು ಮಾಡಿ, ಬರೀ ಅಭ್ಯಾಸ ಮಾಡೋದೇ ಬೇಡ ಅಂತ. ಈಗ ಕಥೆ ಹೇಳುದಾಗ್ಬೋದು, ಬರೆಯುವುದಾಗ್ಬಹುದು, ಅಥವಾ ಕವನ ಬರೆಯುವುದಾಗ್ಬಹುದು, ಚಿತ್ರಕಲೆ ಆಗ್ಬಹುದು, ಅಥವಾ ವೇಷಭೂಷಣ ಆಗ್ಬಹುದು, ಹೀಗೆ ಬೇರೆ ಬೇರೆ ಹವ್ಯಾಸಗಳನ್ನ ರೂಢಿಸಿಕೊಳ್ಳುವುದಕ್ಕೆ ಈ ಸದುಪಯೋಗ ಪಡಿಸಿಕೊಳ್ಬೇಕು ಈ ರಜೆಯದನ್ನ. ನಮ್ಮ ಮನೆಯಲ್ಲಿ ಹಿತ್ತಲಿದ್ರೆ ಒಂದೆರಡು ಗಿಡಗಳನ್ನ ನೆಟ್ಟು ಅದಕ್ಕೆ ನೀರ್ ಹಾಕೋದಕ್ಕೆ ಹೇಳ್ಬಹುದು, ಬಹಳಷ್ಟು ಇದೆ. ಹೌದು, ನಮ್ಮ ಸುತ್ತಮುತ್ತ ಇಂತಹ ಸಾವಿರಾರು ಘಟನೆಗಳು, ಸಾವಿರಾರು ವಸ್ತುಗಳು ಸಿಗ್ತಾ ಇರ್ತವೆ, ಅದರಿಂದ ನಾವು ಕಲಿಯುವಂತಹದ್ದು ಕೂಡ ಸಾಕಷ್ಟು ವಿಚಾರಗಳು ಇರ್ತವೆ ಅಂತ ಹೇಳಿ. ಆಮೇಲೆ ರೂಪಕ, ಈಗ ಇವತ್ತು ಮಹಾವೀರ ಜಯಂತಿ ಅಲ್ವಾ? ಹೌದು ಶಮಣ್ಣ, ಮಹಾವೀರರ ಜಯಂತಿ ಅಂದ್ರೆ ಜೈನರ 24ನೇ ತೀರ್ಥಂಕರರಲ್ವಾ ಅವರು, ಅವರ ಜಯಂತಿ ಇವತ್ತು. ಸಾಮಾನ್ಯವಾಗಿ ಮಹಾವೀರ ಜಯಂತಿ ಅಂದ ತಕ್ಷಣ ಸಾಮಾನ್ಯವಾಗಿ ಯೋಚನೆ ಮಾಡೋದು ಅವರ ಒಂದು ಸಂದೇಶಗಳು ಏನೇನಿರ್ತವೆ ಅಂತ ಹೇಳಿ, ಅಹಿಂಸೆ ಆಗಬಹುದು ಅಥವಾ ಇನ್ನೊಬ್ಬರನ್ನು ಕೂಡ ನಮ್ಮ ಹಾಗೆ ಅವರು ಪ್ರೀತಿಸುವಂತಹದ್ದಾಗಿರ್ಬೋದು. ಅಹಿಂಸೆ ಅಂದ ತಕ್ಷಣ ಬರೀ ಮನುಷ್ಯ ಮನುಷ್ಯ ಮಾತ್ರ ಸಂಬಂಧ ಅಂತ ಅಲ್ಲ, ಸಣ್ಣ ಸಣ್ಣ ಕಣ್ಣಿಗೆ ಕಾಣದಿರುವಂತಹ ಜೀವಿಗಳಲ್ಲಿಯೂ ಕೂಡ ಅಹಿಂಸೆ ತತ್ವವನ್ನ ಪಾಲಿಸಬೇಕು ಅಂತ ಹೇಳಿ. ಒಂದು ಇರುವೆಯನ್ನ ಕಾಲಿಂದ ತುಳಿದ್ರೆ ಇರುವೆ ಕೂಡ ಪಾಪ ಸತ್ತು ಹೋಗ್ಬೋದಲ್ಲ, ಅದು ಅಹಿಂಸಾ ತತ್ವ ಅಂತ. ಪ್ರತಿಯೊಂದು ಜೀವಿಗಳನ್ನು ನಾವು ಪ್ರೀತಿಸಬೇಕು ಅನ್ನೋದು. ಹೌದು ಹೌದು. ಜೊತೆಗೆ ಕಳ್ಳತನ ಮಾಡದೇ ಇರುವಂತಹದ್ದು, ಯಾವುದೇ ವಸ್ತುವಿನ ಬಗ್ಗೆ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಒಂದು ವ್ಯಾಮೋಹ ಇಲ್ಲದೆ ಇರುವಂತಹದ್ದು, ಆಮೇಲೆ ಜ್ಞಾನಕ್ಕಾಗಿ ನಾವು ಯಾವತ್ತೂ ಕೂಡ ತುಡಿತಾ ಇರಬೇಕು. ಈಗ ನಾವು ಹೇಳಿದ್ವಲ್ಲ ಬೇಸಿಗೆ ಶಿಬಿರ ಅಂತ ಹೇಳಿ, ಇದು ಒಂದು ರೀತಿಯ ಒಂದು ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಒಂದು ದಾರಿ ಅಲ್ವಾ. ಮಹಾವೀರದ ಸಂದೇಶವನ್ನು ನಾವು ಪಾಲನೆ ಮಾಡುವುದರಿಂದ ನಮ್ಮ ವ್ಯಕ್ತಿತ್ವ ಕೂಡ ಸುಧಾರಣೆ ಆಗ್ತದೆ ಅಂತ ಹೇಳಿ. ಈಗ ಬರೀ ಜೈನ ಮತದವರು ಮಾತ್ರ ಇದನ್ನ ಪಾಲನೆ ಮಾಡಬೇಕು ಅಂತಲ್ಲ, ನಮ್ಮ ಜೀವನದಲ್ಲಿಯೂ ಕೂಡ ಇಂತಹ ಒಳ್ಳೆಯ ತತ್ವಗಳನ್ನು ಅಳವಡಿಸಿಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ. ಎಲ್ಲರನ್ನೂ ಪ್ರೀತಿ ಮಾಡೋದು, ಎಲ್ಲರಲ್ಲೂ ಜೀವಾತ್ಮವನ್ನು ಕಂಡುಕೊಳ್ಳುವುದು, ಜೀವ ಇದೆ, ಭಾವನೆಗಳಿವೆ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ರೂಪಕ, 14ನೇ ತಾರೀಕು ನಾಡಿದ್ದು ಅಂಬೇಡ್ಕರ್ ಜಯಂತಿ ಅಲ್ವಾ? ಸೀತಕ್ಕನೇನು ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಹೇಳ್ತಾ ಇದ್ಲ ಆವಾಗ್ಲೇ. ಹಾ ಶಾಮಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳೋದೇಂದ್ರೆ, ಅವರು ಒಬ್ಬ ಜನಪ್ರಿಯರಾಗಿರುವ ಅರ್ಥಶಾಸ್ತ್ರದ ರಾಜಕಾರಣಿ ಮತ್ತು ಸಮಾಜ ಸುಧಾರಕರಾಗಿದ್ದರು. ಭಾರತದ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರು ಮಹಿಳೆಯರ ಹಕ್ಕುಗಳು ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿಯೂ ಪ್ರತಿಪಾದಿಸಿದರು. ಅಂದ್ರೆ ರೂಪಕ, ಈ ಸಾಮಾಜಿಕ ನ್ಯಾಯ ಅಂತಿದೆಯಲ್ಲ, ಉಳ್ಳವರು ಮತ್ತು ಇಲ್ಲದವರ ನಡುವೆ ಒಂದು ಅಂತರ ಜಾಸ್ತಿ ಆಗಬಾರದು ಅಂತ, ಎಲ್ಲರಿಗೂ ಕೂಡ ಒಂದು ಸಮಾನವಾದಂತಹ ಒಂದು ಜೀವಿಸುವಂತಹ ಒಂದು ಹಕ್ಕಿದೆ ಅನ್ನುವಂತಹದ್ದನ್ನು ಪ್ರತಿಪಾದಿಸಿದಂತವರು ಅಂಬೇಡ್ಕರ್ ಅವರು. ಜೊತೆಗೆ ಭಾರತದ ಸಂವಿಧಾನ ಎನ್ನುವಂತಹದ್ದನ್ನ ರೂಪಿಸಿದಂತಹ ಅವರು ಶಿಲ್ಪಿ ಅಂತ ಹೇಳ್ತೀವಿ, ಸಂವಿಧಾನ ಶಿಲ್ಪಿ ಅಂತ ಹೇಳಿ. ಆ ಸಂವಿಧಾನದಲ್ಲಿ ಸಾಕಷ್ಟು ಕಾಲಕಾಲಕ್ಕೆ ಬದಲಾವಣೆಗಳಾಗ್ತಾ ಹೋದವು, ಕಾಲಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಆ ಬದಲಾವಣೆ ಕೂಡ ಅನಿವಾರ್ಯ ಆಗ್ತದೆ. ಹೌದು. ಮತ್ತೆ ಶಮಣ್ಣ ಅವರು ಮೊದಲ ಕಾನೂನು ತಜ್ಞರಾಗಿದ್ರು, ಮತ್ತೆ ಅವರು ಏನೇನು ಶಿಕ್ಷಣ ಇದೆಯಲ್ಲ ಅದೆಲ್ಲವನ್ನು ಮುಗಿಸಿದಾರೆ ಅವರು. ಅವರು ಅಂದ್ರೆ ಎಲ್ಲ ರಾಜ್ಯಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಕಾನೂನು, ಇವರು ಪ್ರತಿಯೊಂದನ್ನು ಅವ್ರದ್ದು ಎಷ್ಟು ಎಜುಕೇಶನ್ ಆಗಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಅದು ಲಿಸ್ಟ್ ಓದೇ ಮುಗಿಯುವುದಿಲ್ಲ ನಮಗೆ. ಸಾಮಾನ್ಯವಾಗಿ ಒಂದು ಡಿಗ್ರಿ ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ ಪಡಿಬೇಕಿದ್ರೆ ಸಾಕಷ್ಟು ಶ್ರಮ ಪಡ್ತೀವಿ. ಇವರು ಹತ್ತಾರು ವಿಷಯಗಳಲ್ಲಿಯೂ ಕೂಡ ಒಂದು ಪ್ರಯತ್ನವನ್ನ ಪಟ್ಟು ಯಶಸ್ವಿಯನ್ನ ಪಡೆದಂತ. ಅದ್ ಸರಿ. ಈಗ ಬೇಸಿಗೆ ಕಾಲದಲ್ಲಿ ಈ ಅಲ್ಲಿ ಇಲ್ಲಿ ಎಲ್ಲ ಅಗ್ನಿ ಅನಾಹುತಗಳೆಲ್ಲ ಆಗ್ತವಲ್ಲ, ಸಾಮಾನ್ಯವಾಗಿ ಅಗ್ನಿ ಅನಾಹುತ ಅಂತ ಯಾವುದೋ ಒಂದು ಕಾಡ್ಗಿಚ್ಚು ಅಂತ ಆಗ್ಬೇಕು ಅಂತಿಲ್ಲ, ಅಥವಾ ತೋಟದಲ್ಲಿರುವಂತಹ ಅದರಲ್ಲಿ ಬೆಂಕಿ ಹತ್ಕೊಳ್ಳುವಂತಹದ್ದಾಗಬೇಕಾಗಿಲ್ಲ. ನಾವು ಇವತ್ತು ಉಪಯೋಗಿಸುವಂತಹ ಮನೆಯಲ್ಲಿ ಉಪಯೋಗಿಸ್ತೀವಲ್ಲ ವಿದ್ಯುತ್ ಸಾಧನಗಳು, ಅವುಗಳಲ್ಲಿಯೂ ಕೂಡ ಆಕಸ್ಮಿಕವಾಗಿ ಬೆಂಕಿ ಆಕಸ್ಮಿಕಗಳು ಆಗಬಹುದು ಅಂತ. ಈಗ ಎಷ್ಟೋ ಕಡೆ ನಾವು ಕೇಳ್ತಾ ಇರ್ತೀವಲ್ಲ ಶಾಮಣ್ಣ, ಶಾರ್ಟ್ ಸರ್ಕ್ಯೂಟ್ ಆಯ್ತು ಮನೆ ಒಳಗಡೆ ಅಥವಾ ಅಂಗಡಿಯಲ್ಲಿ ಆಯ್ತು, ಇಷ್ಟು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆತರ ಎಲ್ಲ ಕೇಳ್ತಾ ಇರ್ತೇವೆ. ಈ ಬೇಸಿಗೆಯಲ್ಲಿ ಮತ್ತೆ ಜಾಸ್ತಿ ಅಲ್ಲ ಶಾಮಣ್ಣ ಅದು. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ISI ಎನ್ನುವಂತಹ ಒಂದು ಮುದ್ರೆ ಇರುವಂತಹ ಒಂದು ಗುಣಮಟ್ಟದ ವಸ್ತುವನ್ನ ಖರೀದಿ ಮಾಡಬೇಕು ಅಂತ. ನಾವು ಇಸ್ತ್ರಿ ಪೆಟ್ಟಿಗೆಯನ್ನ ಖರೀದಿ ಮಾಡ್ತೀವಿ, ಫ್ರಿಡ್ಜ್ ಅಂತ ಇರ್ತದೆ ಅಥವಾ ಓವನ್ ಅಂತ ಇರ್ತದೆ, ಇಂಥವನ್ನೆಲ್ಲ ಖರೀದಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಅದ ಬಳಕೆ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಒಂದು ಪ್ಲಗ್ ಪಾಯಿಂಟ್ ಗೆ ಒಂದು ವಸ್ತುವನ್ನು ಮಾತ್ರ ಕನೆಕ್ಟ್ ಮಾಡಬೇಕು ಅಂತ, ಅದಕ್ಕಿಂತ ಜಾಸ್ತಿ ಎರಡು ಮೂರು ಮಲ್ಟಿಪಿನ್ ಅಂತ ಹೇಳ್ತೀವಲ್ಲ, ಹಾಕ್ತಾರೆ ಒಂದು ಕಡೆ ಆ ಕಡೆಯಿಂದ ಇಸ್ತ್ರಿ ಹಾಕ್ತಾ ಇರ್ತಾರೆ, ಇನ್ನೊಂದು ಪಡೆಯಿಂದ ಮೊಬೈಲ್ ಚಾರ್ಜ್ ಆಗ್ತಾ ಇರ್ತದೆ, ಸುಟ್ಟು ಹೋಗ್ತದೆ ಅಂತ. ಮತ್ತೆ ಇಂಥ ಒಂದು ಆಕಸ್ಮಿಕಗಳು ಆದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ನೇರವಾಗಿ ನಾವು ಸಂಪರ್ಕ ಮಾಡಬಾರದು. ಈಗ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಅಥವಾ ವಿದ್ಯುತ್ ಶಾಕ್ ಆಗಿರ್ತದಲ್ಲ, ಆ ವ್ಯಕ್ತಿಯನ್ನ ಸಂಪರ್ಕದಿಂದ ಬೇರ್ಪಡಿಸುವುದಕ್ಕೆ ಆ ಮರದ ಹಲಿಗೆ ಆಗ್ಬಹುದು ಅಥವಾ ಇಂಥ ಒಂದು ಪ್ಲಾಸ್ಟಿಕ್ ಇಂಥದ್ದನ್ನ ಬಳಕೆ ಮಾಡಿಕೊಂಡು ಅವರನ್ನ ಪ್ರತ್ಯೇಕ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತ. ಹೌದು, ನನಗೆ ಇದು ಅನುಭವ ಆಗಿದೆ. ಹೇಳಪ್ಪ. ಏನಂದ್ರೆ ಒಂದು ಚೌತಿ ದಿವಸ ಅದು, ನಾನು ಅದು ಬಟ್ಟೆಗೆ ಇಸ್ತ್ರಿ ಹೊಡಬೇಕಂತ ಜಸ್ಟ್ ಸ್ವಿಚ್ ಆನ್ ಮಾಡಿದೆ, ಇಸ್ತ್ರಿ ಹಿಡ್ಕೊಂಡೆ, ಅದು ಏನೆಲ್ಲ ಫುಲ್ ಇಸ್ತ್ರಿ ಹಿಡ್ಕೊಂಡ್ಬಿಡ್ತು. ನನಗೆ ಇಸ್ತ್ರಿ ನಾನು ಎಷ್ಟು ಇದು ಕೆಳಗಡೆ ಬಿಸಾಕ್ಲಿಕ್ಕೆ ಇದು ಮಾಡಿದೆ, ಟ್ರೈ ಮಾಡ್ತೇನೆ, ಅದು ಹೋಗುದೇ ಇಲ್ಲ, ಕೈಯಲ್ಲೇ ಇದೆ. ಎಷ್ಟು ಬೊಬ್ಬೊಡ್ದೆ, ನನ್ನ ನಾದಿನಿ ಬಂದ್ಲು, ಅವಳಿಗೆ ಏನಂತ ಗೊತ್ತಾಗ್ಲಿಲ್ಲ, ಅವಳಿಗ್ ಬಂದ್ಕೊಂಡು ನನ್ಗೆ ಹಿಡಿದಾಳೆ. ಆಮೇಲೆ ಏನಾಯ್ತು, ನಾ ಇಬ್ರು ಬೊಬ್ಬಾಡ್ತೇವೆ. ಆಮೇಲೆ ಏನಂದ್ರೆ ನೋಡು, ಯಾವ ಮೂಲದಿಂದ ವಿದ್ಯುತ್ ಬರುತ್ತದೋ ಆ ಸಂಪರ್ಕವನ್ನ ತಡೆಗಟ್ಟಬೇಕು ಅನ್ನೋದು ಇಲ್ಲಿ ಮುಖ್ಯವಾದ್ದು. ಚಿಕ್ಕ ಮಕ್ಕಳು ಕೂಡ ಮಾಡಬಹುದು, ಮನೆಯವ್ರು ದೊಡ್ಡವರು ಬರಬೇಕು ಅಂತಲ್ಲ, ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಎಷ್ಟು ಸರಿ ಅರ್ಥ ಆಗೋದಿಲ್ಲ. ನಾಲೆಜ್ ಇರಬೇಕು. ಅದಕ್ಕೆ ಏನಾಯ್ತು ಅಂತ ಅಂದ್ರೆ, ನನ್ನ ನಾದಿನಿ ಬಂದಿದ್ಲಲ್ಲ, ಅವಳಿಗೆ ಏನಂತ ಗೊತ್ತಾಗ್ಲಿಲ್ಲ. ಆಮೇಲೆ ನಮ್ಮ ಮೈದಾ ಬಂದ್ಕೊಂಡು ಅದು ಡೈರೆಕ್ಟ್ ಪ್ಲಗ್ ಗೆ ತೆಗ್ದ, ಮೈನ್ ಸ್ವಿಚ್ ಆಫ್ ಮಾಡಿದ್ರು ಆಫ್ ಮಾಡಿದ್ರು ಆಗ್ತಿತ್ತು. ಅಂದ್ರೆ ಈಗ April 14-21 ಅಗ್ನಿಶಾಮಕ ಸಪ್ತಾಹ ಅಂತ ಆಚರಣೆ ಮಾಡ್ತಾರೆ. ಇಂತಹ ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ಈಗ ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ಒಂದು ಕಾರಿಗೆ ಅಗ್ನಿ ಬೆಂಕಿ ಹೋದ ಹತ್ಕೊಳ್ಬಹುದು, ಅಥವಾ ಸುತ್ತಮುತ್ತ ಭತ್ತದ ಏನು ಮೆದೆ ಅಂತ ಹೇಳ್ತೀವಲ್ಲ ಅದಕ್ಕೂ ಕೂಡ ಬೆಂಕಿ ಹತ್ಕೊಳ್ಬಹುದು, ಕಾಡ್ಗಿಚ್ಚಾಗಿ ಆಗಬಹುದು. ಅಂತಹ ಸಂದರ್ಭದಲ್ಲೆಲ್ಲ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂತಹ ಒಂದು ಸಪ್ತಾಹ ಇದು. ಆಮೇಲೆ ಪೇಪರ್ ಅಲ್ಲಿ ನೋಡಿದ್ಯಾ, ಈ ರಾಮೇಶ್ವರಂ ಪಕ್ಕದಲ್ಲಿ ರಾಮೇಶ್ವರಕ್ಕೆ ಹೋಗುವಂತಹ ದಾರಿಯಲ್ಲಿ ಒಂದು ರೈಲ್ವೆ ಸೇತುವೆಯನ್ನ ಮಾಡಿದ್ರಂತೆ, ಪಂಬನ್ ಅಂತ ಒಂದು ಜಾಗ. ರಾಮೇಶ್ವರಕ್ಕೆ ರೈಲ್ವೆ ಟ್ರ್ಯಾಕ್ ಅಂತ ಹೇಳ್ತೀವಲ್ಲ, ಹಳೇದಾಗಿತ್ತು, 40-50 ವರ್ಷದ ಹಳೇದದು, ಅದು ಉಪಯೋಗದ ಸ್ಥಿತಿಯಲ್ಲಿ ಇರಲಿಲ್ಲ, ಅದಕ್ಕಾಗಿ ಹೊಸದಾಗಿ ಒಂದು ಸೇತುವೆಯನ್ನ ಮಾಡಿದ್ರು. ಇದರ ವಿಶೇಷತೆ ಏನಂತಂದ್ರೆ, ಇದು ವರ್ಟಿಕಲ್ ಬ್ರಿಡ್ಜ್ ಅಂತ, ಅಂದ್ರೆ ಅದರ ಅಡಿಯಲ್ಲಿ ಒಂದು ಹಡಗು ಕೂಡ ಪಾಸ್ ಆಗ್ಲಿಕ್ಕೆ ಆಗ್ತದೆ, ಆ ಕಡೆಯಿಂದ ಈ ಕಡೆಗೆ ಹೋಗ್ಲಿಕ್ಕೆ ಆಗ್ತದೆ. ಅದನ್ನ ಸುಮಾರು 70 ಮೀಟರ್ನಷ್ಟು ಎತ್ತರಕ್ಕೆ ಎತ್ತರಿಸ್ಲಿಕ್ಕೆ ಆಗ್ತದೆ. ಈಗ ಅದು ರೈಲು ಹೋಗುವ ಸಂದರ್ಭದಲ್ಲಿ ಅಲ್ಲ, ಹೋಗದ ಸಂದರ್ಭದಲ್ಲಿ ಹಡಗು ಏನಾದ್ರೂ ಆ ಕಡೆಯಿಂದ ಈ ಕಡೆಗೆ ಹೋಗ್ಬೇಕು ಅಂದ್ರೆ ಈ ರೈಲ್ವೆ ಬ್ರಿಡ್ಜ್ ಅನ್ನ ಸುಮಾರು ಒಂದು 70 ಮೀಟರ್ ಅಗಲಕ್ಕೆ ಎತ್ತರಿಸಬಹುದು, ಅದರ ಅಡಿಯಲ್ಲಿ ಹಡಗು ಪಾಸ್ ಆಗ್ತದೆ. ನೋಡಿ ತಂತ್ರಜ್ಞಾನ ಅಂದ್ರೆ ಹೇಗೆ.